ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ನೀಡಲ್ ಅಥವಾ ಇಂಜೆಕ್ಷನ್ ಶೇರ್ ಮಾಡೋದ್ರಿಂದ HIV ಹರಡೋ ಬಗ್ಗೆ ಬರೆದಿದೆ. ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ HIV ತಗಲ್ಬಹುದು ಅಂತ. ಮಲ್ಟಿಪಲ್ ಪಾರ್ಟ್ನರ್ಸ್ HIV ಹೆಚ್ಚಿನ ಅಪಾಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಸರ್ಕಾರಿ ಆಸ್ಪತ್ರೆಯ ICTC ಅನ್ನು ಸಂಪರ್ಕಿಸಿ ಅಥವಾ ರಾಷ್ಟ್ರೀಯ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಇದು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಪ್ರಕಟಣೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ರೈತ ಬಾಂಧವರೇ, ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಲಾಭದಾಯಕ ಬಾಳೆ ಕೃಷಿ ಅನುಭವ ಕುರಿತು ಶ್ರೀ ಎಂ ಲಕ್ಷ್ಮಣ್ ರಾವ್ ಕುದುರೆಮೂತಿ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಯಶವಂತ ನಗರ ಗ್ರಾಮದ ರೈತರಾಗಿರ್ತಕ್ಕಂತ ಲಕ್ಷ್ಮಣ್ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಇವರು ಬಾಳೆ ಬೆಳೆಗಾರರು, ಅದ್ರ ಜೊತೆಗೆ ಬೇರೆ ಬೇರೆ ಸಾಂಪ್ರದಾಯಿಕ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಾರೆ. ಇವತ್ತು ನಮ್ಮ ಕಿಸಾನ್ ವಾಣಿಯ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಅವರು ಬಾಳೆ ಬೆಳೆಯ ಅನುಭವಗಳನ್ನ ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ಲಕ್ಷ್ಮಣ್ ರಾವ್ ಅವರೇ. ಸರ್ ನಮಸ್ತೆ ಸರ್. ನಿಮ್ಮ ಸ್ವಂತ ಊರು? ಸರ್ ಯಶವಂತ ನಗರ ಸರ್. ಇದೇ ಊರು ಸರ್. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ರಿ? ಹೌದು ಸರ್. ಕೃಷಿ ನಿಮ್ಮ ಪುರಾತನದಿಂದ? ತಾತನ ಕಾಲದಿಂದ ಬಂತು ಸರ್. ಮೊದ್ಲೆಲ್ಲ ಹೇಗಿತ್ತು, ಏನೇನ್ ಬೆಳೀತಾ ಇದ್ರು? ಸೊ ಮೊದ್ಲೆಲ್ಲ ನೀರಾವರಿ ಇದ್ದಿಲ್ಲ ಸರ್, ಬರೇ ಒಣಭೂಮಿ. ಈಗ ರೀಸೆಂಟ್ ಆಗಿ ಒಂದು 25 ವರ್ಷದಿಂದ ಬಾವಿ ಆಗದು ಬೋರ್ವೆಲ್ ಮಾಡಿ ನೀರಾವರಿ ಮಾಡಿದ್ ಸರ್. ಅದು ಬಾವಿ? ಬಾವಿ ಸರ್. ಇತ್ತೀಚೆಗೆ ಮಾಡಿದ್ದ? ಸ್ಪರ್ ಕಾಲದ ಸರ್, ಅದು ಒಂದು 50 ವರ್ಷ ಆಗಿರ್ಬೋದು ಸರ್. ನಿಮ್ಮ ಈ ಬಾವಿಗೆ 50 ವರ್ಷ ಇದೆ? ಹೌದು ಸರ್. ನಿಮ್ಗೆ ಇದು ನೀರಿನ ಜಲ ಇದೆ, ಸೋರ್ಸ್ ಇದೆ? ಯಾವಾಗ್ಲೂ ಇರ್ತದೆ ನೀರು? ಯಾವಾಗ್ಲೂ ಇರ್ತದೆ ಸರ್. ಏನೇನ್ ಬೆಳಿತೀರಿ ನೀವೆಲ್ಲ? ಸರ್ ನಾವು ಬಾಳೆ, ಈರುಳ್ಳಿ, ಮೆಕ್ಕೆಜೋಳ, ತರಕಾರಿ ಬೆಳಿತೀವಿ ಸರ್. ಬಾಳೆ, ಈರುಳ್ಳಿ ಸರ್, ಈ ಬೇಸಿಗೆ ಕಾಲದಲ್ಲಿ ಈರುಳ್ಳಿ ಸರ್, ಮಳೆಗಾಲದಲ್ಲಿ ಮೆಕ್ಕೆಜೋಳ ಸರ್. ಇದು ವರ್ಷದ ಬೆಳೆ ಅಂದ್ರೆ ಬಾಳೆ ಸರ್. ವರ್ಷದ ಬೆಳೆ? ಹೌದು ಸರ್. ಈರುಳ್ಳಿ ಚೆನ್ನಾಗಿ ಬರ್ತದೆ? ಬರುತ್ತೆ ಸರ್, ಒಳ್ಳೆ ಒಳ್ಳೆ ಇಳುವರಿ ಬರುತ್ತೆ ಸರ್. ಹೌದು, ಒಂದು ಎಕರೆಗೆ 100 ಕ್ವಿಂಟಲ್ ಮೇಲೆ ಬರುತ್ತೆ ಸರ್. ಹೌದಾ? ಹೌದು. ಬೆಳೆ ನಾನ್ ಕೇಳಿದ ಹಾಗೆ ಈರುಳ್ಳಿ ಬೆಳೆ ಒಳ್ಳೆಯ ಫಲ ಹಿಂಗಾರು ಸರ್. ಹಿಂಗಾರು ಸರ್. ಬೇರೆ ಕಡೆಗೆ ಹೋಲಿಸಿದ್ರೆ ಉತ್ತಮ ಬೆಳೆ ಬರುತ್ತೆ? ಬಾರಿ ಒಳ್ಳೆ ಇಳುವರಿ ಸರ್. ಇಳುವರಿ ತೆಗೆದು ಸರ್. ಹಿಂಗಾರು ಸರ್. ತುಂಬಾ ಲಾಭದಾಯಕವಾಗಿರುತ್ತೆ? ಇರುತ್ತೆ ಸರ್, ಇರುತ್ತೆ. ಆ ರೇಟ್ ಮೇಲೆ ಡಿಪೆಂಡ್ ಸರ್. ರೇಟ್ ಸಿಕ್ಕರೆ ಆಗುತ್ತೆ ಸರ್, ಇಲ್ಲಾಂದ್ರೆ ಈ ಖರ್ಚು ಜಾಸ್ತಿ ಅಲ್ಲ ಸರ್. ರೇಟ್ ಇಲ್ಲ ಅಂದ್ರೆ ಮಾರುಕಟ್ಟೆ ನಿಮ್ಮ ನಿಯಂತ್ರಣಕ್ಕೆ ಯಾಕೆ ಸಿಗಲ್ಲ? ಅಂದ್ರೆ ನೀವು ಮಾರುಕಟ್ಟೆಯನ್ನ ಗಮನದಲ್ಲಿ ಇಟ್ಕೊಂಡು ಬೆಳೆಯನ್ನ ಪ್ಲಾನ್ ಮಾಡಕ್ ಆಗಲ್ವಾ? ಹೇಗೆ ಆಗುತ್ತೆ ಸರ್? ಅದಕ್ಕ ಶೇಖರಣಾ ಕೊಟ್ಟಿಗೆ ಮಾಡ್ಬೇಕು ಸರ್. ನಾವು ಮಾಡಿದ್ವಿ ಸರ್. ಮಾಡಿದ್ರಿ? ಹೌದು ಸರ್. ನಾವು ಎಲ್ಲ ಲಾಭದಾಯಕವಾಗಿ ತಾಣ್ತೀವಿ ಸರ್. ಮೊನ್ನೆ ರೀಸೆಂಟ್ ಆಗಿ ಕೊಟ್ಟಿವಿ, 30 ರೂಪಾಯಿ ರೇಟ್ ಸಿಕ್ಕಿ ಸರ್ ನಮಗೆ, 30 ರುಪೀಸ್ ಪರ್ ಕೆಜಿ. ನಮಗೆಲ್ಲ ಒಳ್ಳೆ ಬೆಳೆ, ಒಳ್ಳೆ ಬೆಳೆ ಸರ್, ಒಳ್ಳೆ ರೇಟ್. ಈಗ ಬೆಲೆ ಇಲ್ಲದಾಗೆ ನೀವು ಶೇಖರಣೆ ಮಾಡ್ಕೊಂಡು? ಹೌದು ಸರ್. ಮಾಡಿ ಎಷ್ಟು ತಿಂಗಳವರೆಗೂ ಅದನ್ನ ಶೇಖರಣೆ ಮಾಡಿ ಇಟ್ಕೊಳ್ಬಹುದು? 6 ತಿಂಗಳು ಇಡ್ಬೋದು ಸರ್. ಏನ್ ಸಮಸ್ಯೆ ಇಲ್ಲ? ಸಮಸ್ಯೆ ಇಲ್ಲ ಸರ್. ಅದು ಸಾವಯವ ಮಾಡಿರ್ಬೇಕು ಸರ್. ಓಹೋ. ಅದು ಎಸ್ಪೆಷಲಿ ಯೂರಿಯಾ, DAP ಯೂಸ್ ಮಾಡಿರ್ಬಾರ್ದು. ಹಂಗಂದ್ರೆ ಈರುಳ್ಳಿ ತಡಿತೀವಿ ಸರ್. 6 ತಿಂಗಳು ಇಟ್ಟರು ಏನಾಗಲ್ಲ ಸರ್. ಓಹೋ. ಅಂದ್ರೆ ರಸಗೊಬ್ಬರಗಳನ್ನ ಹಾಕಿದ್ರೆ ಬೇಗ ಕೆಡುತ್ತ? ಹೌದು ಸರ್, ಅದು ಗ್ಯಾರಂಟಿ ಸರ್, ಪಕ್ಕಾ. ಹಾಗಾದ್ರೆ ನೀವು ಈರುಳ್ಳಿಯನ್ನ ಸಾವಯವದಲ್ಲೇ ಬೆಳಿ? ಹೌದು ಸರ್, ಈರುಳ್ಳಿ ಬೆಳಿತೀವಲ್ಲ ಸರ್. ಶೇಖರಣೆ ಏನ್ ಮಾಡ್ತೀವಿ ಅದನ್ನ ಸಾವಯವದಲ್ಲಿ ಬೆಳಿತೀವಿ. ಅದೇ ತಾನೇ ಕಿತ್ತಿದ ಮೇಲೆ ಕೊಡ್ತೀವಲ್ಲ ಸರ್, ಅದಕ್ಕ ರಾಸಾಯನಿಕ ಸ್ವಲ್ಪ ಯೂಸ್ ಮಾಡಿರ್ತೀವಿ. ಓಹೋ. ಸಾವಯವ ಮಾಡಿದ್ರೆ ಅದು ಗ್ಯಾರಂಟಿ ಸರ್, ಅದ್ ನಾವು ಅದು ಎಕ್ಸ್ಪೀರಿಯನ್ಸ್ ಐತೆ. ನಾವ್ ಹಂಗಾಗಿ ಸರ್ ನಾಗರ ಪಂಚಮರಿಗೆ ಇಡ್ತೀವಿ ಸರ್. ಮಾರ್ಚಿಗೆ ಕಿತ್ತೀವಿ ಸರ್ ಈರುಳ್ಳಿನ, ಹಿಂಗಾರು ಅಕ್ಟೋಬರ್ ನವೆಂಬರ್ನೇ ಕೊಡ್ತೀವಿ ಸರ್. ಅಂದ್ರೆ ಒಳ್ಳೆ ಇಳುವರಿ ಸರ್, ಒಳ್ಳೆ ರೇಟ್ ಸಿಗ್ತದೆ. ಎಲ್ಲಿ ಮಾರ್ಕೆಟ್ ನಿಮ್ಗೆ? ಮಾರ್ಕೆಟ್ ನಮ್ದು ಲೋಕಲ್ ಕೊಡ್ತೀವಿ ಸರ್, ಬೆಂಗಳೂರು ಕೊಡ್ತೀವಿ, ಆಮೇಲೆ ಹೊಸಪೇಟೆ ಸರ್. ಇವತ್ತಿನ ಕಾರ್ಯಕ್ರಮದೊಳಗೆ ನೀವು ವಿಶೇಷವಾಗಿ ಬಾಳೆ ಬೆಳೆ ಬಗ್ಗೆ ಒಂದಿಷ್ಟು ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ಸುಮಾರು 10 ವರ್ಷದಿಂದಲೂ ನೀವು ಇದು ಬಾಳೆ ಬೆಳೆ ಯಾವ ತಳಿಯನ್ನ ಹಾಕ್ತಿದ್ರಿ ಸರ್? ನಾವು ಇದು G9 ಗ್ರಾಂಡ್ G9. ಏನಿದ್ರೆ ವಿಶೇಷ ಈ ತಳಿ? ವಿಶೇಷ ಏನು? ವಿಶೇಷ ಏನು ಸರ್, ಹೈಟ್ ಬರಲ್ಲ ಸರ್, ಇದು 11 ತಿಂಗಳಿಗೆ ಕಟಾವ್ ಆಗ್ಬಿಡುತ್ತೆ ಸರ್. ನಮಗೆ ಒಳ್ಳೆ ಗೊನೆ ಬರ್ತದೆ ಸರ್ ಇದು. ಹಂಗಾಗಿ ಇದು ನಮ್ಗೆ ಹೆಚ್ಚಿನ. ಎಷ್ಟು ತೂಕ ಬರುತ್ತೆ? ತೂಕ ಸರ್ 30-40 ಕೆಜಿ ವರೆಗೆ ಬರುತ್ತೆ. 40 ಕೆಜಿ ವರೆಗೂ ಬರ್ತದೆ. ಈ G9 ಅಂದ್ರೆ ಈಗ ನೀವು ಬೇರೆ ಬೇರೆ ಕಡೆ ಹೋಲಿಸಿದ್ರೆ ನಿಮ್ಮ ಈ ವಾತಾವರಣಕ್ಕೆ, ಈ ಪರಿಸರಕ್ಕೆ ಹೊಂದಾಣಿಕೆ ಆಗಿದೆಯಾ? ಹೊಂದಾಣಿಕೆ ಆಗಿದೆ ಸರ್. G9 ಒಳ್ಳೆ ಬೆಳೆ, ಒಳ್ಳೆ ಇಳುವರಿ ಬರೋದಕ್ಕಾಗಿ ನಾವು 10 ವರ್ಷದಿಂದ ಇದನ್ನೇ ಬೆಳಿತೈತಿ. ಆಮೇಲೆ ಇದು ಯಾಲಕ್ಕಿ ಅಂತ ಇಡ್ತಾರೆ ಸರ್, ಅದು ಹೈಟ್ ಬರುತ್ತೆ ಸರ್. ಅದು ಈ ನಮ್ಮಲ್ಲಿ ಗಾಳಿ ಸ್ವಲ್ಪ ಜಾಸ್ತಿ, ಗಾಳಿ ಬೀಸಿದ್ರೆ ಅದು ಬಿದ್ದೋಗ್ ಸರ್ ಇರಲ್ಲ, ಅದಕ್ಕಾಗಿ ಇದು ಹೈಟ್ ಬರಲ್ಲ ಅಂತೇಳಿ ನಾವು G9 ತಳಿನೇ ಆಯ್ಕೆ ಮಾಡ್ಕೊಂಡು. ಅಂದ್ರೆ ಈಗ ಸಾಮಾನ್ಯವಾಗಿ ಗಾಳಿಗೆ ಏನ್ ಸಮಸ್ಯೆ ಆಗಿಲ್ಲ? ಇಲ್ಲ ಸರ್, ಏನ್ ನೋಡಿದ್ರಲ್ಲ ನೀವು, ಏನು ಒಂದು ಕಟ್ಟಿಗೆ ಕೊಟ್ಟಿಲ್ಲ, ಒಂದ್ ಏನು ಮಾಡಿಲ್ಲ, ಬೆಲ್ಟ್ ಕೊಟ್ಟಿಲ್ಲ, ಹಂಗೆ ಬಿಟ್ಟಿ. ಸುತ್ತಲೂ ಏನು ಪ್ರೊಟೆಕ್ಷನ್ ಏನಿಲ್ಲ ಸರ್? ಸುತ್ತ ನಮ್ಮ ತಂತಿ ಬೇಲೆ ಇದೆ ಅಲ್ಲ, ಗಾಳಿ ಬರಲ್ದಂಗ ತಡೀತು ಸರ್ ಅದು. ಅಂದ್ರೆ ಗಾಳಿ ತಡೆಯೋದಕ್ಕಾಗಿ ಬೇರೆ ಬೇರೆ ಗಿಡ ಮರಗಳನ್ನೆಲ್ಲ ಬೆಳೆಸಿವಿ ಸರ್, ಟೀಕ್ ಬೆಳೆಸಿವಿ, ಆಮೇಲೆ ಅದೇನ ಸರ್ ಗೊಬ್ಬರ ಗಿಡ ಅವು ಅದಾವೆ, ಹುಲ್ಲು ಬೀಜ ಅಂತ ಹಾಕಿವಿ ಗಾಳಿ ತಡೆಯಕ್ಕಾಗಿ. ಸೊ ಅದು ಒಂದ್ ರೀತಿಯಿಂದ ಪ್ರೊಟೆಕ್ಟ್. ಹೌದು ಸರ್, ಪ್ರೊಟೆಕ್ಟ್. ಸೊ ಎಂತ ದೊಡ್ಡ ಮಟ್ಟದಲ್ಲಿ ಗಾಳಿ ಬೀಸಿದ್ರು ಈ ಗಿಡ ತಡೆಯುತ್ತೆ? ತಡೀತು ಸರ್, ತಡೀತು ಸರ್. ತೀರಾ ಬಿರುಗಾಳಿ ಬೀಸಿದ್ರೆ ಸರ್ ಮತ್ತೆ ಕಷ್ಟ. ಕಷ್ಟ ಎಂದಾದ್ರೂ ಆ ತರದ ಆಗಿಲ್ಲ ಸರ್, ನಮ್ದು ಇನ್ನವ್ರಿಗೆ ಆಗಿಲ್ಲ ಸರ್. ಹತ್ತು ವರ್ಷದಲ್ಲಿ ಈ ತರ, ಹತ್ತು ವರ್ಷದಲ್ಲಿ ನಾವೇನು ಪರಿಹಾರ ತಾಂಡಿಲ್ಲ, ಆ ತರ ಬಿದ್ದಿಲ್ಲ ಸರ್. ಮಳೆಗಾಳಿಗೆ ಬಿದ್ದ ಅನುಭವ ಇಲ್ಲ ಸರ್, ಬಿದ್ದಿಲ್ಲ. ಒಂದ್ ರೀತಿಯಿಂದ ಇದು ಪ್ರೊಟೆಕ್ಟಿವ್ ಆಗಿದೆ. ವಿಶೇಷವಾಗಿ ಸುತ್ತಲೂ ಬೇರೆ ಬೇರೆ ಗಿಡಗಳನ್ನ ಹಾಕೊಂಡಿದ್ರಿ, ಅದು ಗಾಳಿಯನ್ನ ತಡೆಯುತ್ತೆ ಸರ್. ಮತ್ತು ಇದರ ಎತ್ತರವು ಸಹಿತ ಇದಕ್ಕೆ ಪಾಸಿಟಿವ್. ಹೌದು ಸರ್, ಗಾಳಿಗೆ ಹಾಳಾಗದಂತೆ ಇರುವಂತದ್ದು ಇದ್ರ ಗುಣ. ಹೌದು ಸರ್, ಹೌದು ಸರ್. ಈ G9 ಬಾಳೆಯನ್ನ ಯಾವ್ದಕ್ಕಾಗಿ ಬಳಕೆ ಮಾಡ್ತಾರೆ, ಎಲ್ಲೆಲ್ಲಿ ಕಳಿಸ್ತೀರಿ ನೀವು ಇದನ್ನ? ಸರ್ ನಾವು ಇಲ್ಲೇ ಲೋಕಲ್ ಜಾಸ್ತಿ ಸರ್ ಕೊಡೋದು, ಲೋಕಲ್ ಅಲ್ಲೇ ಹೋಗ್ಬಿಡುತ್ತೆ. ಯಾಕಂದ್ರೆ ನಾವು ಸ್ವಲ್ಪ ಸಾವಯವ ಮಾಡ್ತೀವಲ್ಲ ಸರ್. ಲೋಕಲ್ ಅಂದ್ರೆ? ಲೋಕಲ್ ಅಂದ್ರೆ ಮಂಡಿಗಳು ಇರ್ತಾವಲ್ಲ ಸರ್, ಸಂಡೂರು, ಕೂಡ್ಲಿಗಿ, ಹೊಸಪೇಟೆ, ಅವರೇ ಅವರೇ ಖರೀದಿ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಸರ್. ಅದನ್ನ ಎಷ್ಟು ಎಕರೆ ಎಲ್ಲ ಹಾಕಿದ್ರಿ ಸರ್? ನಾವು ಈಗ 1200 ಗಿಡ ಇಟ್ಟಿವಿ ಸರ್, 1 ಎಕರೆಲ್ಲ ಹಾಕಿದ್ವಿ ಸರ್. 1200 ಸದ್ಯ. ಈಗ ಒಬ್ಬ ಬಾಳೆ ಬೆಳೆಗಾರರು ಅಥವಾ ಒಬ್ಬ ರೈತರು ಬಾಳೆ ಬೆಳೆ ಬೆಳೆಯೋದ್ರಿಂದ ನಾನು ಸ್ವಲ್ಪ ಹಣಕಾಸನ್ನ ಸುಸ್ಥಿರವಾಗಿ ಹೊಂದ್ಲಿಕ್ಕೆ ಸಾಧ್ಯವಿದೆ ಅನ್ನೋದು ಆಸೆ ಇದ್ರೆ ಏನೇನ್ ಮಾಡ್ಬೇಕು? ಈ ಭೂಮಿಯ ಸಿದ್ಧತೆ ಹೇಗ್ ಮಾಡ್ಕೊಳ್ತೀರಿ? ಈ ಭೂಮಿಯ ಸತು ಉಳಿಸ್ಕೊಳಕ್ ಏನ್ ಮಾಡ್ತೀರಿ ಆರಂಭದಲ್ಲಿ? ಏನ್ ಮಾಡ್ತೀರಿ ಸರ್ ಆರಂಭದಲ್ಲಿ ಅಂದ್ರೆ, ನಾವು ಹಾಕ್ಬೇಕಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಸರ್. ಫಸ್ಟ್ 2 ರಂಟೆ ಸರ್, 2 ರಂಟೆ ಹೊಡಿಬೇಕು ಸರ್ ಅದು ಟ್ರ್ಯಾಕ್ಟರ್ ಇಲ್ಲ. ಆಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಸರ್. ಆಮೇಲೆ ರೋಟರ್ ಓಟರ್ ಬರುತ್ತೆ ಸರ್, ರೋಟರ್ ಓಟರ್ 2 ಸರಿ ಹೊಡೆದು ಆಮೇಲೆ ಸಾಲ್ ಹೊಡೆದು ನಾವು ಈ ಬಾಳೆನ ನಾಟಿ ಮಾಡ್ತೀವಿ ಸರ್. ಈಗ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಇದೆ? 6 ಅಡಿ ಸರ್, 6. ನಾವು 6 ಅಡಿ ಸರ್. ಸಾಲಿಂದ ಸಾಲಿಗೆ 6 ಸರ್ ನಾವು ಇಟ್ಟಿರೋ. 6 6 ಹಂಗಿಟ್ರೆ 1200 ಗಿಡ ಹೋಗ್ತಾ ಸರ್. ಸಸಿಯನ್ನ ಎಲ್ಲಿಂದ, ಕಂದ ಎಲ್ಲಿಂದ ತರ್ತೀರಿ ಸರ್? ಕಂದ ಇದು ಒಂದು ಟಿಶ್ಯೂ ಕಲ್ಚರ್ ಸರ್, ಇದು ಧಾರವಾಡದ ಅಲ್ಲಿಂದ ತರಿಸ್ಕೊಂಡು. ಈಗ ಇದು ನೀವು ಮತ್ತೆ ಕಂದ ತರ್ಲಿಕ್ಕೆ ಹೋಗಾಗತ್ತೆ? ಇಲ್ಲ ಇಲ್ಲ ಇಲ್ಲ ಸರ್, ಇದು 3 ವರ್ಷ ಬರುತ್ತೆ ಸರ್. ಇದು 3 ವರ್ಷ ಬರ್ತದೆ ಸರ್, ಈ ವರ್ಷ ಇಟ್ಟಿವಲ್ಲ ಸರ್, 3 ವರ್ಷ ಬರುತ್ತೆ. ಮತ್ತೆ ಪಕ್ಕದಲ್ಲಿ ಕಂದು ಬೆಳೀತಾ ಇರುತ್ತೆ? ಹೌದು ಸರ್, ಹೌದು ಸರ್, ಬೆಳೀತಾ ಇರ್ತದೆ. ಈಗ 2-3 ಕಂದುಗಳು ಜೊತೆಯಲ್ಲಿ ಬೆಳೆದಿರ್ತೇವೆ ಅಂತ ಇಟ್ಕೊಳ್ಳಿ, ಬರ್ತಾವ ಸರ್, ಎರಡನ್ನು ಉಳಿಸ್ಕೊಳ್ತೀರಾ ಅಥವಾ ಹೇಗೆ ಸರ್? ಒಂದು ಬಿಡ್ತೀವಿ ಸರ್, ಒಂದು ಗಿಡಕ್ಕೆ ಒಂದು ಕಂದು ಮಾತ್ರ ಬಿಡ್ತೀವಿ, ಇನ್ನ ಇರೋವೆಲ್ಲ ಕಟ್ ಮಾಡ್ತೀವಿ ಸರ್. ತೆಗೆದು ಬಿಡ್ತೀವಿ, ತೆಗೆದು ಬಿಡ್ತೀವಿ ಸರ್, ಕುಡುಗಲ್ ತಗೊಂಡು ತೆಗೆದು ಬಿಡ್ತೀವಿ. ನಿರ್ವಹಣೆ ಏನೇನ್ ಮಾಡ್ಬೇಕು? ಈಗ ಕಂದೆಲ್ಲ ನಾಟಿ ಮಾಡಿದ್ಮೇಲೆ ಏನೇನ್ ಕೆಲಸ ಶುರು ಆಗ್ತದೆ ನಿಮ್ಗೆ? ಏನೇನ್ ಮಾಡ್ತೀವಿ ಸರ್? ಕಂದು ನಾಟಿದ್ ಮಾಡಿದ್ಮೇಲೆ ತಿಂಗಳೊಳಗೆ ಅದಕ್ಕ ಗೊಬ್ಬರ ಇಡ್ಬೇಕು ಸರ್, NPK. ಮೊದಲೆಲ್ಲ ರಾಸಾಯನಿಕ ಮಾಡ್ತಿದ್ವಿ ಸರ್, ಈಗ ರಾಸಾಯನಿಕ ಬಿಟ್ಬಿಟ್ಟಿದ್ವಿ. ಅದ್ರ ಬದಲಾಗಿ ನಾವು ಇವತ್ತು ನಮ್ ತೋಟದಲ್ಲೇ ನಮ್ಮ ನಾಟಿ ಹಸುಗಳದಾವ ಸರ್, ಜೀವಾಮೃತ ತಯಾರು ಮಾಡ್ಕೊಂತೀವಿ ಸರ್. ಈ ಜೀವಾಮೃತ ನೀವೇ ಸಿದ್ಧತೆ ಮಾಡ್ಕೊಳ್ತೀವಿ? ಹೌದು ಸರ್, ನಾವೇ ಸಿದ್ಧತೆ ಮಾಡ್ತೀವಿ ಸರ್. ಏನದು ಜೀವಾಮೃತ? ಜೀವಾಮೃತ ಅಂದ್ರೆ ಸರ್, ಒಂದು 10 ಕೆಜಿ ಸಗಣಿ, 10 ಲೀಟರ್ ಗೋಮೂತ್ರ, 2 ಕೆಜಿ ಬೆಲ್ಲ, 1 ಬೊಗಸೆ ಮಣ್ಣು, ಇದನ್ನ ತಗೊಂಡ್ ಸರ್ ಒಂದು 200 ಲೀಟರ್ ಡ್ರಮ್ಗೆ ಸರ್, ಡ್ರಮ್ ನಲ್ಲಿ ಹಾಕಿ ಕಲಸಿ ಒಂದು ವಾರ ಸರ್, 6 ದಿವಸ ಅಥವಾ 7 ದಿವಸ ಒಂದೇ ಸೈಡ್ ತಿರುಗುತ್ತೀವಿ ಸರ್. ಒಂದ್ ದಿವಸಕ್ಕೆ 2 ಸರಿ ತಿರುಗುತ್ತೀವಿ ಸರ್. ತಿರುವಿ ಅದು ಇನ್ನೊಂದು 3 ದಿವಸ ಬಿಟ್ಟು ಸರ್, ಅದ ಪ್ರತಿ ಗಿಡಕ್ಕೆ 1/2 ಲೀಟರ್ 1/2 ಲೀಟರ್ ಹಾಕಿ ಅಂತ ಹೋಗ್ತೀವಿ ಸರ್. ಅಷ್ಟು ಹಾಕಿದ್ರೆ ಸಾಕು? ಸಾಕು ಸರ್, 15 ದಿವಸಕ್ಕೊಮ್ಮೆ ಸರ್ ಅದನ್ನ ಆತರ ಮಾಡ್ಬೇಕು ಸರ್, ಹಾಕ್ಬೇಕು ಸರ್. ಅಂದ್ರೆ ಅದು NPK ಕೆಲಸ ಮಾಡ್ತದೆ? ಮಾಡುದು ಸರ್ ಅದು, ಅದು ಈ ತರದ ತಿಳುವಳಿಕೆ ಇದನ್ ಮಾಡ್ಬೇಕು, ಈ ಜೀವಾಮೃತ ಕೊಡ್ಬೇಕು ಅನ್ನುವಂಥದ್ದು ತರಬೇತಿ ಆಗಿತ್ತಾ? ತರಬೇತಿ ಹ್ಞೂ ಸರ್, ನಾವು ಅಲ್ಲಿ ರೈತರ ತೋಟಗಳಿಗೆ ಹೋಗಿ ಬೇರೆ ಕಡೆ ಸಂಡೂರು, ಹೊಸಪೇಟೆ ಕೃಷಿ ಇಲಾಖೆ ಕರ್ಕೊಂಡು ಹೋಗ್ತಾರೆ ಸರ್. ನಮ್ಮ ಕೆಲವು ರೈತ ಉತ್ಪಾದಕ ಕಂಪನಿಯವರು ಕರ್ಕೊಂಡು ಹೋಗಿದ್ರು ಸರ್ ನಮಗೆ, ಅವರೆಲ್ಲ ಕರ್ಕೊಂಡು ಹೋಗಿ ನಮಗೆ ಅನುಭವ ಆಗ ಸರ್, ಅಲ್ಲಿ ತಿಳ್ಕೊಂಬಂದು ಇದನ್ನೆಲ್ಲ ಮಾಡ್ತಾ ಇದೀವಿ ಸರ್. ಅಂದ್ರೆ ರೈತ ಉತ್ಪಾದಕ ಸಂಘಟನೆ ನಿಮ್ದು ಇದೆಯಾ? ಇದೆ ಸರ್, ಭುಜಂಗ ನಗರ, ಯಶವಂತ ನಗರದಲ್ಲಿ ಇದೆ ಸರ್. ನೀವು ರೈತ ಉತ್ಪಾದಕ ಸಂಘ ಇದೆ ಇಲ್ಲಿ? ಹೌದು ಸರ್, ಇದೆ ಸರ್, ಇದೆ ಸರ್. ಏನು ಅದ್ರ ಸಂಘದ ಹೆಸರು ಏನಿದೆ? ಶ್ರೀ ಕಾರ್ತಿಕೇಶ್ವರ ರೈತ ಉತ್ಪಾದಕ ಕಂಪನಿ. ನೀವೇನು ಅದರಲ್ಲಿ? ನಾವು ಸರ್ ವೈಸ್ ಪ್ರೆಸಿಡೆಂಟ್ ಸರ್, ಉಪಾಧ್ಯಕ್ಷ. ಉಪಾಧ್ಯಕ್ಷರಾಗಿದ್ದೀವಿ? ಹೌದು ಸರ್. ಓಹೋ, ಎಷ್ಟು ವರ್ಷ ಆಯ್ತು ಇದು ರೈತ ಉತ್ಪಾದಕ ಸರ್? 1 ಇಯರ್ ಆಯ್ತು, 1 ವರ್ಷ ಆಯ್ತು. 1 ವರ್ಷ ಆಯ್ತು. 1 ವರ್ಷದಿಂದ ಏನೇನು ಚಟುವಟಿಕೆ ಮಾಡಿದ್ರಿ ನೀವು? ಸರ್ ನಾವೆಲ್ಲ ರೈತರಿಗೆ ಮಾರ್ಗದರ್ಶನ ಕೊಡ್ತಾಯಿದೀವಿ ಸರ್. ಆಮೇಲೆ ನಮ್ಮ ಕಂಪನಿ ಕಡೆಯಿಂದ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಿದೀವಿ ಸರ್, ವಿಸಿಟ್ ಮಾಡಕ್ಕೆ, ಕ್ಷೇತ್ರ ವೀಕ್ಷಣೆ ಸರ್. ಕರ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ ಸಾವಯವ ಮಾಡ್ಬೇಕು, ರಾಸಾಯನಿಕ ಕಡಿಮೆ ಮಾಡ್ರಿ ಅಂತೇಳಿ ವಿಜಿಟ್ ಮಾಡ್ಸಕತ್ತೀವಿ ಸರ್, ಅವ್ರಿಗೆ ಬೇಕಾದ ಅನುಕೂಲ ಮಾಡ್ತಾ ಇದೀವಿ. ಸೊ ಈಗ ಲಕ್ಷ್ಮಣ್ ರಾವ್ ಅವರು ಸಾವಯವದ ಕಡೆಗೆ ವಾಲಿದ್ದಾರೆ? ಹೌದು ಸರ್. ಸಂಪೂರ್ಣವಾಗ ಭಾಗಶಃ ಸ್ವಲ್ಪ? ಆಗದಲ್ಲ ಸರ್. ಈ ವರ್ಷದಿಂದ ಒಂದು ವರ್ಷ ಆಯ್ತು ಸರ್ ಸ್ಟಾರ್ಟ್ ಮಾಡಿ, ಮುಂದಿನ ದಿನದಲ್ಲಿ ರಾಸಾಯನಿಕ ಮುಕ್ತ ಮಾಡಿ ಬರೀ ಸಾವಯವನೇ ಮಾಡ್ಬೇಕಂತ ನಿರ್ಧಾರ ಮಾಡಿದ್ವಿ. ನಿರ್ಧಾರ ಮಾಡ್ಕೊಂಡಿದ್ದೀರಿ? ಸರಿ. ಇದಕ್ಕೆ ನೀರಿನ ಅಂದ್ರೆ ಈಗ ಬಾಳೆ ಬೆಳೆಗೆ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕು, ಯಾವಾಗ ಯಾವಾಗ ಕೊಡ್ತೀರಿ, ಹೇಗೆ ಸರ್? ಇದು ಈ ನಾಟಿ ಮಾಡಿದ್ಮೇಲೆ ನಾವು ಮೂರ್ ದಿವಸಕ್ಕೊಂದ್ಸರಿ ಕೊಡ್ತೀವಿ ಸರ್, ಡ್ರಿಪ್ ಮುಖಾಂತರ ಸರ್. ಫಸ್ಟ್ ಒಂದು ತಿಂಗಳು ಸರ್ ಒಂದು 15 ನಿಮಿಷ ಬಿಡ್ತೀವಿ ಸರ್ ನೀರು, 15 ನಿಮಿಷ. ಎರಡು ತಿಂಗಳು ಆದ್ಮೇಲೆ ಅರ್ಧ ಗಂಟೆ ಬಿಡ್ತೀವಿ ಸರ್. ಆಮೇಲೆ 3 ತಿಂಗಳಾದ್ಮೇಲೆ ಬೇಸಿಗೆ ಕಾಲ ಆದ್ರೆ ಒಂದು ಒಂದು ಒಂದು ಗಂಟೆ ಬಿಡ್ತೀವಿ ಸರ್. ಆರತ್ತೆ ಆ ಗಿಡಕ್ಕೆ ಎಷ್ಟು ಬೇಕು ಸರ್ ನೀರು ಅಷ್ಟು ಅದನ್ನ ತಿಳ್ಕೊಂಡು ಯಾವಾಗ್ಲೂ ತೋಟದಲ್ಲೇ ಇರ್ತೀವಲ್ಲ, ನೋಡಿ ಓಡಾಡಿಕೆಂತ ಎಷ್ಟು ಬೇಕು ಅಷ್ಟು ನೀರು ಕೊಡ್ತೀವಿ ಸರ್. ಈ ಬೆಳೆಯಲ್ಲಿ ಏನ್ ಸಮಸ್ಯೆಗಳಿದೆ, ಏನೇನ್ ಸಮಸ್ಯೆಗಳು ನಿಮ್ ಕಂಡು ಬಂದಿದೆ ಸರ್? ಇದರಲ್ಲಿ ಸಮಸ್ಯೆ ಅಂದ್ರೆ ನೀರು ಹೆಚ್ಚಿಗೆ ಕೊಟ್ರೆ ಕೊಳೆ ರೋಗ ಬರುತ್ತೆ ಸರ್. ಓಹೋ, ಕೊಳೆ ರೋಗ ಬರುತ್ತೆ ಸರ್. ಮಿತವಾಗಿ ನೀರು ಕೊಡ್ಬೇಕು ಸರ್. ನಾವು ಅದು ಪ್ರತಿನಿತ್ಯನೂ ತೋಟದಲ್ಲಿ ನೋಡ್ಕೊಂತ ಓಡಾಡಿ ಆ ಗಿಡಕ್ಕೆ ಏನ್ ಬೇಕು ಅಂತ ತಿಳ್ಕೊಂಡು ನಾವ್ ಅದಕ್ಕೆ ಕೊಡ್ಬೇಕು ಸರ್. ಇದು ಗೊಬ್ಬರ ಆಗಿರ್ಲಿ, ಸಾವಯವ ಗೊಬ್ಬರ ಆಗಿರ್ಲಿ, ಆಮೇಲೆ ಎರೆಹುಳ ಗೊಬ್ಬರ ಕೊಡ್ತೀವಿ ಸರ್. ಎರೆಹುಳ ಗೊಬ್ಬರ? ಹೌದು, ಎರೆಹುಳ ಕೊಡ್ಬೇಕು ಸರ್. ಎರೆಹುಳ ಗೊಬ್ಬರ ತಿಂಗಳಿಗೆ ಒಂದ್ಸರಿ ಕೊಡ್ತೀವಿ ಸರ್. ಅದು ಎರೆಹುಳ ಗೊಬ್ಬರ ಇಲ್ಲ ಸರ್, ನಾವು ಉತ್ಪಾದನೆ ಮಾಡಿಲ್ಲ, ಮಾಡ್ಬೇಕು ಮುಂದಿನ ದಿನಗಳಲ್ಲಿ. ಎಲ್ಲಿ ತರಿಸ್ಕೊಡ್ತೀರಿ? ತೋಣಗಲ್ ಹತ್ರ ಒಂದ್ ಪ್ಲೇಸ್ ಇದೆ ಸರ್, ಅಲ್ಲಿ ಸಿಗುತ್ತೆ ಸರ್. ಅಲ್ಲಿ ಸಿಗುತ್ತೆ, ರೆಡಿ ಇರ್ತದೆ ಸರ್. ನಿಮ್ಗೆ ಸ್ಪೇಸ್ ಇದೆ ಅಲ್ವಾ, ನೀವು ಮಾಡ್ಕೋಬಹುದಾಗಿತ್ತ? ಹೇಗೆ? ಇಲ್ಲ ಸರ್, ಮಾಡ್ಬೇಕು ಸರ್, ಮಾಡ್ತಿದೀವಿ, ಮುಂದಿನ ದಿನಗಳಲ್ಲಿ ಮಾಡ್ಬೇಕು ಸರ್. ಇದಲ್ದನೆ ಈಗ ಬಾಳೆ ಗೊನೆ ಬಿಡುವಾಗ ಅಥವಾ ಏನೇನ್ ಸಮಸ್ಯೆಗಳು ಈಗ ನೋಡಿ, ನಿಮ್ ತೋಟದಲ್ಲಿ ಅಲ್ಲೊಂದಲ್ಲೊಂದು ಬಾಳೆಗೊನೆ ಬಿದ್ದಿದೆ, ಇದು ಏನ್ ಸಮಸ್ಯೆಯಿಂದ ಹೀಗಾಗಿದೆ, ಯಾಕಾಯ್ತು ಹಿಂಗೆ? ಅದು ಸಮಸ್ಯೆ ಬಂದ್ ಸರ್, ಅದು ಮೊದಲನೇ ವರ್ಷನೇ ಸಾವಯವ ಮಾಡಿಬಿಟ್ಟಿವಲ್ಲ. ಓಹೋ, ಕೆಲವೊಂದು ಕೊರತೆ ಇರ್ತ ಸರ್, ಪೋಷಕಾಂಶಗಳ ಕೊರತೆ, ಲಘು ಪೋಷಕಾಂಶಗಳ ಕೊರತೆ. ಆ ಮಣ್ಣು ಪರೀಕ್ಷೆ ಕಳಿಸಿದ್ವಿ ಸರ್ ಇನ್ನ, ಆ ಮಣ್ಣು ಪರೀಕ್ಷೆ ಬಂದಿಲ್ಲ ಸರ್ ರಿಸಲ್ಟ್. ಮಣ್ಣು ಪರೀಕ್ಷೆ ರಿಸಲ್ಟ್ ಬಂದ್ಮೇಲೆ ಅದಕ್ಕೆ ಏನ್ ಐತಿ ಕೊರತೆ ಐತೆ ಅದನ್ನ ನಾವು ಕೊಡ್ಬೇಕು ಸರ್. ಆ ಗೊಬ್ಬರ ಯಾವಾಗ ಕೊಟ್ಟಿದ್ರಿ ಮಣ್ಣು ಪರೀಕ್ಷೆಗೆ ಸರ್? ಈಗಾಲೇ 3 ತಿಂಗಳಾಯ್ತು. ಯಾರು ಬಂತು? ನಮ್ಮ ಕೃಷಿ ಇಲಾಖೆ ಸರ್, ನಮ್ಮ ಸರ್ಕಾರದ ಕಡೆಯಿಂದ ಬಂದಿದ್ದಾರೆ ಸರ್. ಸಂಡೂರಿನಿಂದ? ಸಂಡೂರಿಂದ ಕೃಷಿ ಇಲಾಖೆಯಿಂದ ಬಂದಿದ್ರು ಸರ್. ಎಲ್ಲ ಒಟ್ಟಾಗಿ ಎಲ್ಲ ನಮ್ಮ ಒಂದು 50 ಜನ ರೈತರು, ನೀರಾವರಿ ರೈತರು ತಗೊಂಡೋಗ್ಯಾರ ಸರ್. ಇನ್ನವರೆಗೆ ರಿಸಲ್ಟ್ ಬಂದಿಲ್ಲ. ಕೇಳಿದ್ರೆ ನೀವು ಹೋಗಿ ಕೇಳಿ ಸರ್, ಬಂದಿಲ್ಲ. ಈಗ ಮಣ್ಣಿನ ಆರೋಗ್ಯ ಕಾರ್ಡ್ ಇದ್ರೆ ಮಾತ್ರ ನೀವು ಏನ್ ಕೊಡ್ಬೇಕು ಅಂತ ಗೊತ್ತಾಗುತ್ತೆ ಸರ್. ಹೌದು ಸರ್. ಏನಾದ್ರು ಒಂದ್ ಸಮಸ್ಯೆ ಇರಬಹುದು ನಿಮ್ಗೆ? ಹೌದು ಸರ್, ನನಗೆ ಅದು ಏನಿಲ್ಲ ಸರ್, ಲಘು ಪೋಷಕಾಂಶಗಳ ಕೊರತೆ ಆಯ್ತು ಸರ್ ಅಂತ. ಮೈಕ್ರೋನ್ಯೂಟ್ರಿಯೆಂಟ್ಸ್? ಹೌದು. ಈಗ ನೀವು ಬೆಳೀತಾ ಇರೋದು ಇದು ಜಿ ನೈನ್ ಬಾಳೆ. ಇದು ಈ ಬಾಳೆ ಹೆಚ್ಚು ಮಾರ್ಕೆಟ್ ಅಲ್ಲಿ ಹೋಗುತ್ತೆ, ಇಲ್ಲೇ ಬಂದು ತಗೊಂಡೋಗ್ಬಿಟ್ಟು ಲೋಕಲ್ ಸಣ್ಣ ಮಾರ್ಕ್ ಖರೀದಿದಾರ ಸರ್? ಖರೀದಾರ. ಏನ್ ರೇಟ್ ಹೋಗುತ್ತೆ, ಹೇಗಿದೆ ಸರ್? ಈಗ 16 ರೂಪಾಯಿ 17 ರೂಪಾಯಿ ಸರ್ ಒಂದು ಕೆಜಿಗೆ. ಇಲ್ಲೇ ತೋಟದಲ್ಲೇ ಸರ್? ತೋಟದಲ್ಲೇ ಬಂದು ಅವ್ರು ಕಟಾವ್ ಅವ್ರು ಮಾಡ್ಕೊಳ್ತಾರ? ನಾವು ಮಾಡ್ಕೊಡ್ಬೇಕು ಸರ್. 16 ರೂಪಾಯಿ ಕೆಜಿ ಇದೆ. ಹೌದು ಸರ್. ಇವತ್ತಿನ ರೇಟ್ ಸರ್? ಇವತ್ತಿಂದು. ಒಂದು ಗೊನೆ ಎಷ್ಟು ತೂಕ ತೂಗಬಹುದು ಸರ್? 25-35 ಕೆಜಿ ಒಳಗ್ ಬರ್ತ ಸರ್. ಅದ್ರೊಳಗ ಅಂತರದಲ್ಲಿ ಆವರೇಜ್ 30 ರೂಪಾಯಿ ಅಂತ ಇಟ್ಕೊಳ್ಳಿ. 30 ರೂಪಾಯಿ ಸಿಗಲ್ಲ ಸರ್ ರೇಟ್, ಹೇಳಿದ್ನಲ್ಲ ಸರ್. 16 ರೂಪಾಯಿ ಇವತ್ತಿನ ದರ. ತೂಕ ಒಂದ್ 30 ಕೆಜಿ ಬರ್ಬೋದಾ? 30 ಬರ್ಬೋದು ಸರ್, 25-30 ಬರ್ಬೋದು ಸರ್. ಒಂದು ಗೊನೆ ಸಾಮಾನ್ಯವಾಗಿ ಒಂದು 500 ವರೆಗೂ ಆಗ್ಬೋದು, ಅದ್ರ ತೂಕದ ಪ್ರಕಾರ ಒಂದ್ 500 ರೂಪಾಯಿ ಆಗ್ಬೋದು? ಆಗ್ಬೋದು ಸರ್. ಹ್ಞೂ ಸರ್, ಈಗ 30 ಕೆಜಿ ಸರ್. 38 x 16 480 480. ಸೊ ಎಷ್ಟು ಗೊನೆಗಳು ಅಂದ್ರೆ ಈಗ 1200 ಇದಾವ? ಹೌದು ಸರ್, 1200 ಗೊನೆ. ಅಲ್ಲಿಗೆ ನಿಮ್ಗೆ 500,000 ಚಿಲ್ಲರ ಆಗುತ್ತೆ ಸರ್, ಪ್ರಾಫಿಟ್ ಇದೆ. ಪ್ರಾಫಿಟ್ ಇದೆ ಸರ್. ಖರ್ಚು ಏನೇನ್ ಬರ್ತದೆ? ಖರ್ಚು ಸರ್ ಇದು 576,000 ರೂಪಾಯಿ ನಿಮ್ಗೆ ನೆಟ್. ಈಗ 16 ರೂಪಾಯಿದಂಗೆ ನೀವ್ ಇವತ್ತೇ ಈಗ ಮಾರಿದ್ರು ಸಹಿತ ಆವರೇಜ್ ಅಲ್ಲಿ ಅಂದ್ರೆ ಒಂದು 30 ಕೆಜಿ 35 ಕೆಜಿ ತೂಕದಲ್ಲಿ ಬಂದ್ರು ಸಹಿತ 576,000 ರೂಪಾಯಿ ನಿಮಗೆ ಆದಾಯ ಇದು ಅಂದ್ರೆ ನಿಮ್ಮ ಇದರ ಪ್ರತಿಫಲ ಅಂತ ಇಟ್ಕೊಳ್ಳಿ. ಖರ್ಚು ಏನೇನು? ಖರ್ಚು ಇದೆ ಸರ್, ನೇಗಿಲು ಹೊಡೆಯೋದು, ಟ್ರಿಪ್ ಇಂದು, ಕಂದು ಸರ್, ಸರ್ ಸಸಿ ಸರ್. ಎಷ್ಟು ಖರ್ಚು ಮಾಡ್ತೀರಿ ಕಂದಿಗೆ? ಕಂದಿಗೆ ಸರ್, ಕಂದಿಗೆಲ್ಲ ಒಂದು 24,000 ಹೋಗುತ್ತೆ ಸರ್. 20 ರೂಪಾಯಿ ಒಂದು ಸರ್ ಸಸಿ. 20 ರೂಪಾಯಿಗೆ ಒಂದು? 24,000 ಬರೀ ಕಂದಿಂದ ಆಗುತ್ತೆ ಸರ್. ರಂಟೆ ಹೊಡೆದ ಸರ್, ಅಂತವೆಲ್ಲ ಖರ್ಚುಗಳು ಎಷ್ಟು ಬರ್ತದೆ? ಎಲ್ಲ ಒಂದೂವರೆ ಬರ್ಬೋದು ಸರ್, 150,000 ಖರ್ಚು ಬರ್ಬೋದು. 400,000 ರೂಪಾಯಿ ನಿಮ್ಗೆ ಲಾಭ? ಲಾಭ ಆಗುತ್ತೆ ಸರ್. ಅಂದ್ರೆ G9 ಬಾಳೆ ಬೆಳೆಯುವುದು ಆರ್ಥಿಕವಾಗಿ ನಿಮ್ಮ ಕುಟುಂಬವನ್ನ ಸುಧಾರಿಸ್ಕೊಳ್ಳಿಕ್ಕೆ ಅನುಕೂಲ ಇದೆ? ಹೌದು ಸರ್, ಅನುಕೂಲ ಇದೆ. ನಾವು ಅನುಕೂಲ ಪಡ್ಕೊಂಡಿದ್ವಿ ಸರ್. ಪಡ್ಕೊಂಡಿದ್ವಿ. ಎಂದಾದ್ರೂ ಮಾರ್ಕೆಟ್ ಬೆಲೆ ಕಡಿಮೆ ಆಗಿ ಆಗಿದೆ ಸರ್? ಆಗಿದೆ. ಒಂದು ಟೈಮ್ ನಲ್ಲಿ ಸರ್ 2015 2 ರೂಪಾಯಿ ಆಯ್ತು ಸರ್. 2 ರೂಪಾಯಿ 3 ರೂಪಾಯಿ. ಓಹೋ, ಅದು ಆಗುತ್ತೆ ಸರ್. ರೈತರಿಗೆ ಲಾಸನೂ ಆಗುತ್ತೆ ಸರ್, ಲಾಭನೂ ಆಗುತ್ತೆ ಸರ್. ಒಟ್ಟಾರೆ ಮಾರ್ಕೆಟ್ ಸರ್, ರೈತರು ಏನ್ ಜಾಣತನ ಮಾಡಬಹುದು, ಮಾರ್ಕೆಟ್ ಅನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಂಡು ಲಾಭ ಮಾಡ್ಕೊಳ್ಬೇಕಪ್ಪ ಅಂತ ಆಲೋಚನೆ ಮಾಡಿದ್ರೆ ಏನ್ ಜಾಣತನ ಮಾಡಬಹುದು ನಾವು? ಸರ್, ಜಾಣತನ ಅಂದ್ರ ಅದು ಯಾವ ಟೈಮ್ನಲ್ಲಿ ರೇಟ್ ಸಿಗುತ್ತೆ ಆ ಟೈಮ್ನಾಗ ಬರಕ್ ಹಾಕ್ಬೇಕು ಸರ್. ಈ ಶ್ರಾವಣ ಸರ್, ನಾಗರ ಪಂಚಮಿಲಿ ಇದ್ದ ಸ್ಟಾರ್ಟ್ ಸರ್, ರೇಟ್ ಒಳ್ಳೆ ರೇಟ್ ಇರುತ್ತೆ ಆ ಟೈಮ್ನಾಗ ಬರಂಗ ಹಾಕ್ಬೇಕು ಸರ್. ಆಮೇಲೆ ಎಸಿ ಸರ್, ಅಲ್ಲಿ ನಮ್ಮ ಎಫ್ ಯು ಮುಖಾಂತರ ಅಲ್ಲಿ ಸರ್ಕಾರದ ಮುಖಾಂತರ ಅಲ್ಲಿ ಎಸಿನ ಸ್ಥಾಪನೆ ಮಾಡ್ಕೊಂಡ್ರ ಅಳವಡಿಸ್ಕೊಂಡ್ರೆ ರೈತರು ಅದ್ರಲ್ಲಿ ಇಟ್ಕೊಂಡು ಕೊಡ್ಬೋದು ಸರ್. ಅದು ರೇಟಿಂಗ್ ಅಂದ್ರೆ ನೀವು ಸ್ಟಾಕ್ ಮಾಡ್ಕೊಳಕ್ಕೆ ಹಣ್ಣು ನಾವೇ ಮಾಡಿ ಮಾರ್ಬೋದು ಸರ್. ಹಂಗೆ ನಿಮ್ಗೆ ಅವಕಾಶ ಇದೆಯಾ ಮಾಡ್ಕೊಂಡಿದ್ರೆ? ಇಲ್ಲ ಸರ್, ಇನ್ನೂ ಆಗಿಲ್ಲ ಸರ್, ಯಾವ್ದು ಆ ರೀತಿ ಯಾವ್ದು ಆಗಿಲ್ಲ. ನಿಮ್ಮ ಪ್ರಕಾರ ಲಕ್ಷ್ಮಣರವ್ರೆ, ಬಾಳೆ ಬೆಳೆಗಾರರು ಆರ್ಥಿಕವಾಗಿ ಸುಧಾರಣೆ ಹೊಂದಬಹುದು? ಹೊಂದಬಹುದು ಸರ್. ಯಾವ್ದೇ ಒಬ್ಬ ರೈತ ನನ್ಗೆ ಅದನ್ ಬೆಳೆದೆ ಇದನ್ ಬೆಳೆದೆ ಕೈ ಸುಟ್ಕೊಂಡೆ ನಾನು ಅಷ್ಟೆಲ್ಲ ಲಾಸ್ ಆದೆ ಹತಾಶನಾಗೂ ಅಗತ್ಯ ಇಲ್ಲ ಸರ್. ಜಾಣತನದಿಂದ ಮಾಡಿದ್ರೆ ಬುದ್ಧಿವಂತಿಕೆ ಉಪಯೋಗಿಸಿ ಬಾಳೆಯಲ್ಲಿ ಆರ್ಥಿಕವಾಗಿ ಸುಧಾರಿಸಬಹುದು ಸರ್. ಸುಧಾರಣೆ ಆಗ್ಬಹುದು, ನಾವು ಆಗಿದೀವಿ ಸರ್. ನಾವು ಸತತ 20 ವರ್ಷದಿಂದ ಹಿಂಗೆ ಬೆಳಿತೀವಿ ಸರ್ ಬಾಳೆ, ಮುಂದೆ ಬಂದಿದೀವಿ. ಈಗ ಲಕ್ಷ್ಮಣ್ ರಾವ್ ಅವರು ಈಗ ರೈತ ಉತ್ಪಾದಕ ಸಂಘದ ಕಂಪನಿಯ ಉಪಾಧ್ಯಕ್ಷರು ಇದೀರಿ. ಈ ರೀತಿ ನೀವು ಒಂದು ಮಾಡೆಲ್ ರೈತರಿಗೆ, ಹೌದಾ, ನೀವು ಈ ತರ ಬೇರೆ ಬೇರೆ ರೈತರಿಗೆ ತರಬೇತಿ ಕೊಡೋದಾಗ್ಲಿ ಪ್ರೇರಣೆ ನೀಡುವಂತದಾಗ್ಲಿ ಏನಾದ್ರೂ ಚಟುವಟಿಕೆಗಳು ಮಾಡ್ತೀರಾ ಸರ್? ಹೇಳ್ತೀವಿ ಸರ್, ಹೋಗಿ ಹೇಳಿ ಮಾಡಿಸ್ತೀವಿ ಸರ್. ಈಗ ಆಲ್ರೆಡಿ ಒಂದು 5-6 ಎಕರೆ ಈ ವಾರದಲ್ಲಿ ಬಾಳೆ ಸಸಿ ಇಡಿಸಿ ಸರ್. ತೋಟಗಾರಿಕೆ ಇಲಾಖೆಗೆ ಹೋಗಿ ಉದ್ಯೋಗ ಖಾತ್ರಿಯಲ್ಲಿ ನಿಮಗೆ ಬೆನಿಫಿಟ್ ಇದೆ, ಉದ್ಯೋಗ ಖಾತ್ರಿಯಲ್ಲಿ ಮಾಡ್ಕೇಳ್ರಿ ಅಂತೇಳಿ ಅವ್ರನ್ನ ಸಹಾಯಕ ನಿರ್ದೇಶಕರನ್ನ ಕರೆಸಿ ಹೊಲಗಳಿಗೆಲ್ಲ ವಿಜಿಟ್ ಮಾಡಿಸಿ ಆತರ ಮಾಡಿ ಸರ್. ಸರ್, ಈಗ ನೀವು ಒಬ್ಬ ತೋಟಗಾರಿಕೆ ಬೆಳೆಗಾರರಾಗಿ ಆ ತೋಟಗಾರಿಕೆ ಇಲಾಖೆಯಿಂದ ಏನೇನ್ ಸಹಾಯಧನಗಳನ್ನ ತಗೊಳ್ಬಹುದು, ನೀವೇನೇನ್ ತಗೊಂಡಿದ್ರಿ ಸರ್? ನಾವು NRAG ಉದ್ಯೋಗ ಖಾತ್ರಿಯಲ್ಲಿ ಈ ಸಸಿದ್ ಕೊಡ್ತಾರೆ ಸರ್, ಕಂದಿಂದು ಡ್ರಿಪ್ ಇಂದ ಬರುತ್ತೆ ಸರ್. ಎಷ್ಟು ಕೊಡ್ತಾರೆ, ಹೇಗೆ ಅದು ಸರ್? ಅದು ಒಂದು ಲೇಬರ್ಗೆ 300 ರೂಪಾಯಿ ಸರ್. ಅದರಂತೆ ಒಂದ್ ಸಸಿಗೆ ಇಷ್ಟಂತ ಇರುತ್ತೆ ಸರ್, ಅದನ್ನ ತೋಟಗಾರಿಕೆ ಇಲಾಖೆ ಕೊಡ್ತಾರೆ ಸರ್. ಅದು ಅಂದ್ರೆ ಒಬ್ಬ ಕಾರ್ಮಿಕರ ಲೆಕ್ಕದಲ್ಲಿ ಸರ್. ಎಷ್ಟು ಕಾರ್ಮಿಕರ ಲೆಕ್ಕದಲ್ಲಿ ಇದಾಗಿದೆ ನಿಮ್ಗೆ ಈಗ ಸರ್? ನಂದು ಇನ್ನ ಇದು ಮಾಡಿಸಿಲ್ಲ ಸರ್, ನಾನು ಹಿಂದೆ ಆಗ್ಲೇ ತಗೊಂಡಿದ್ದೆ ಸರ್, ಹಿಂದೆ 10 ವರ್ಷದ ಕೆಳಗೆ ತಗೊಂಡಿದ್ದೆ ಸರ್ ನಾನು. ಹಂಗಾಗಿ ನಾನು ಇದು ಉದ್ಯೋಗ ಖಾತ್ರಿಯಲ್ಲಿ ಮಾಡಿಸಿಲ್ಲ ಸರ್. ಅಂದ್ರೆ ಪ್ರತಿ ವರ್ಷ ಕೊಡುವ ಅವಕಾಶ ಇರ್ತದ? ಹೇಗೆ ಇಲ್ಲ ಸರ್, 10 ಇಯರ್ಸ್ ಆಗ್ಬೇಕಂತ, 10 ವರ್ಷ ಆಗ್ಬೇಕಂತ. 10 ವರ್ಷ ಒಂದು ಬಾರಿ ತಗೊಂಡ್ರೆ 10 ವರ್ಷ ಕೊಡಲ್ಲ ಅಂತ ಸರ್. ಅಂದ್ರೆ ವರ್ಷ ವರ್ಷ ಇದಕ್ಕೆ ಇಲ್ಲ ಸರ್, ಇಲ್ಲ ಅವಕಾಶ ಇಲ್ಲ. ಮತ್ತೇನ್ ಬೆನಿಫಿಟ್ ಇದಕ್ಕೆ ನಿಮ್ಗೆ ಸರ್? ಬೆನಿಫಿಟ್ ಗೊಬ್ಬರ ಆಗುತ್ತಲ್ಲ ಸರ್, ಈ ಎಲೆ ಎಲ್ಲ ಕಟ್ ಮಾಡಿ ಕೆಳಗೆ ಹಾಕ್ತಿವಲ್ಲ ಸರ್. ಅಲ್ಲ, ಸರ್ಕಾರದಿಂದ ಉದ್ಯೋಗ ಖಾತ್ರಿಯ ಸಹಾಯಧನವನ್ನು ತಗೊಳ್ಬಹುದು. ಮತ್ತೆ ಬೇರೆ ಇದು ಯಾವ್ದು ಸ್ಕೀಮ್ ಐತೆ ಸರ್? ಒಂದು ನ್ಯಾಷನಲ್ ಸ್ಕೀಮ್ ಒಂದು, ಆ ಸ್ಕೀಮ್ ಕೂಡ ಇದೆ ಸೆಂಟ್ರಲ್ ಕೇಂದ್ರ ಸರ್ಕಾರದಿಂದ ಕೂಡ ಬರ್ತದೆ. ಅದು ಏನು, ಎಷ್ಟು ಕೊಡ್ತಾರೆ, ಹೇಗೆ? ಅದು 60,000 ಕೊಡ್ತಾರೆ ಸರ್, ಒಂದ್ ಎಕರೆ 60,000 ರೂಪಾಯಿ. ನೀವು ತಗೊಂಡಿದ್ರಿ ಅದ್ರ ಬೆನಿಫಿಟ್? ಅದು ತಗೊಂಡಿದ್ ಸರ್, ನಾನು ಹೇಳಿದ್ದೇನೆ, ನಾನು ಎಲ್ಲಾ ತಗೊಂಡಿನಿ ಸರ್. ಬೆನಿಫಿಟ್ ಎಲ್ಲ ತಗೊಂಡು ಈಗ ನನಗೆ ನೆಕ್ಸ್ಟ್ 10 ವರ್ಷ ಆದ್ಮೇಲೆ ಕೊಡ್ತೀನಿ ಅಂದ್ರೆ ನೆಕ್ಸ್ಟ್ ಈಗ ಅಲ್ಲಿ 10 ವರ್ಷ ಮೇಲೆ ಹಾಕ್ಬೋದು ಸರ್, ನೆಕ್ಸ್ಟ್ ಇಯರ್ ಮತ್ತೆ ಹಾಕ್ತಿವಲ್ಲ ಅವಾಗ ಬೆನಿಫಿಟ್ ತಾವು ಸರ್. ಈಗ ಬಾಳೆ ಗೊನೆ ಕಟಾವ್ ಆಗ್ತದೆ, ಅದು ಮಾರ್ಕೆಟ್ಗೆ ಹೋಗ್ತದೆ. ಬೇರೆ ಇದರ ವ್ಯಾಪಾರ ಏನೇನ್ ಮಾಡಬಹುದು, ಬೇರೆ ಏನೇನು ಲಾಭವನ್ನ ಮಾಡ್ಕೊಳ್ಬಹುದು ಬಾಳೆ ಬೆಳೆಗಾರರು? ಬಾಳೆ ಬೆಳೆಗಾರ ಸರ್, ಇದು ನಾವು ಏನು ಇದ್ರಲ್ಲಿ ಏನು ಬಾಳೆ ಗೊನೆ ಬಿಟ್ಟು ಸರ್ ಬೇರೆ ಏನು ಲಾಭ ಮಾಡ್ಕೊಂಡಿಲ್ಲ ಸರ್. ಇದ್ರಾಗ ಬಾಳೆಕ ಚಿಪ್ಸ್ ಮಾಡ್ತಾರ ಸರ್, ಮಾಡಿದ್ರೆ ಆ ತರದ ಪರ್ಯಾಯ ಉತ್ಪನ್ನಗಳು ಏನಾದ್ರು ಮಾಡಿದ್ರ? ಇಲ್ಲ ಸರ್, ನಾವೇನ್ ವ್ಯಾಲ್ಯೂ ಆಡೆಡ್ ಮೌಲ್ಯವರ್ಧನೆ ನಾವು ಮಾಡಿಲ್ಲ ಸರ್. ಮಾಡಿಲ್ಲ ಸರ್. ಈ ಬಾಳೆಯ ಎಲೆ ಗಿಲೆ ಏನಾದ್ರು ಮಾರಾಟಕ್ಕೆ ಕಳಿಸ್ತೀರಾ? ಇಲ್ಲ ಸರ್, ಏನಿಲ್ಲ, ಕೆಲವು ಪಟ್ಟಣಗಳಲ್ಲೆಲ್ಲ ಹೋಯ್ತಾರೆ ಸರ್, ತಗೊಂಡೋಗ್ತಾರೆ. ನಾವು ಇಲ್ಲೇ ತೋಟದಲ್ಲೇ ಗೊಬ್ಬರ ಆಗ್ಲಿ ಅಂತೇಳಿ ಎಲ್ಲ ಕಟ್ ಮಾಡಿ ಹಾಕ್ಬಿಡ್ತೀವಿ ಸರ್, ಒಂದ್ ಟ್ರಂಚ್ ಹಾಕ್ಬಿಡ್ತೀವಿ ಅಲ್ಲೇ ಹಾಕ್ಬಿಡ್ತೀನಿ. ಸೊ ಸದ್ಯಕ್ಕೆ ನೀವು ಬಾಳೆಗೊನೆಯ ವ್ಯಾಪಾರವನ್ನ ಮಾತ್ರ, ಅದರ ಹಣಕಾಸಿನ ಲಾಭವನ್ನು ಮಾತ್ರ ತಗೊಳ್ತಿದ್ರಿ, ಪರ್ಯಾಯವಾಗಿ ಮೌಲ್ಯವರ್ಧಿತ ಯಾವ ಚಟುವಟಿಕೆಗಳು ಇಲ್ಲ ಸರ್. ಎಷ್ಟು ಜನ ಕುಟುಂಬ ನಿಮ್ಮ ಮನೆಯಲ್ಲಿ ಸರ್? ನಮ್ದು ಎಲ್ಲ ಟೋಟಲ್ ನಾವು ಇಬ್ಬರು ಇದ್ರಿ ಸರ್, ಬ್ರದರ್ ಅಣ್ಣ ತಮ್ಮ, 10 ಜನ ಕುಟುಂಬ ಸರ್ ನಮ್ದು. ಈಗ ಈ ಒಂದು ಬಾಳೆ ತೋಟ ಮಾಡ್ಬೇಕು ಅನ್ನೋದಾದ್ರೆ ಎಷ್ಟು ಜನರ ಬೇಕಾಗ್ತದೆ ಇದ್ ನೋಡ್ಕೊಳಕ್ಕೆ ಮಾಡೋದಕ್ಕೆ? ಇದು ಸರ್ ಸರ್ ವ್ಯವಸಾಯ ಇದು ನೀರಾವರಿ ಅಂದ್ರೆ ಮನೆಗೆ ಎಲ್ಲರೂ ಬೇಕು ಸರ್. ಆದ್ರೂ ಈ ನಮ್ಮ ಆಳುಗಳು ಸಿಗ್ತಾರ ಸರ್, ಲೇಬರ್ಸ್. ಏನೇನ್ ಕೆಲಸ ಇರ್ತದೆ ಇದರಲ್ಲಿ? ಇದರಲ್ಲಿ ಸರ್ ಇದರಲ್ಲಿ ಕಳೆ ಬರುತ್ತೆ ಸರ್, ಕಳೆ ತೆಗಿಬೇಕು, ಗೊಬ್ಬರ ಹಾಕ ಸರ್, ಎರೆಹುಳು ಗೊಬ್ಬರ ಆಗ್ಲಿ ಯಾವ ಗೊಬ್ಬರ ಆಗ್ಲಿ ಲೇಬರ್ದ ಐತೆ ಸರ್. ಸೊ ಲೇಬರ್ಸ್ ಬೇಕು? ಬೇಕು ಸರ್, ಲೇಬರ್ಸ್ ಬೇಕು. ಒಬ್ರು ಇಬ್ರು ಇದನ್ನ ಮೇಂಟೈನ್ ಮಾಡಕ್ ಆಗಲ್ಲ? ಆಗಲ್ಲ, ಲೇಬರ್ಸ್ ಬೇಕು ಸರ್. ಲೇಬರ್ ಬೇಕೇ ಬೇಕಾಗ್ತದೆ. ಇದಂತೂ ಒಂದು ನಾವು 1 ಎಕರೆ ಇಟ್ಟು ಸರ್ ನಾವು ಮಾಡ್ತೀವಿ. ಈಗ 5 ಎಕರೆ ಇಟ್ಟಿವಿ ಅಂದ್ರೆ ಲೇಬರ್ ಬೇಕು ಸರ್. ಕೊನೆಯದಾಗಿ ಏನ್ ಪ್ರಶ್ನೆ ಅಂದ್ರೆ, ಈಗ ಇವತ್ತಿನ ಹೊಸ ತಲೆಮಾರಿನ ಯುವಕರು ಹೌದು ಸರ್, ಒಂದ್ ಕಡೆಗೆ ನಗರ ಕಡೆಗೆ ಹೋಗ್ತಾರೆ, ಎಲ್ಲೇನೋ ಕೆಲಸ ಮಾಡಿ ಜೀವನ ಮಾಡೋಣ ದುಡ್ಡು ಮಾಡೋಣ ಅಂತ ಹೋಗ್ತಾರೆ. ಅವ್ರದ್ದು ಭೂಮಿ ಇರುತ್ತೆ, ಕೃಷಿ ಇರ್ತದೆ, ಎಲ್ಲ ಇರ್ತದೆ, ಆದ್ರೆ ಇಲ್ಲಿಂದ ಅದನ್ನ ತೊರೆದು ಹೋಗುವಂತವ್ರು ಇರ್ತಾರೆ. ನಿಮ್ಮಲ್ಲಿ ಈ ತರದ ಸಮಸ್ಯೆ ಇದೆಯಾ? ಅದು ಅಥವಾ ಅದ್ ಸಮಸ್ಯೆ ಅನ್ಕೊಳ್ಬಾರ್ದು, ಅವ್ರು ಬದಲಾದ ಬದುಕಿಗೆ ಹೋಗ್ತಾ ಇದಾರೆ, ಆದ್ರೆ ಕೃಷಿಯನ್ನ ತೊರಿತಾ ಇದಾರೆ. ಇದನ್ನ ನಿಯಂತ್ರಣ ಮಾಡೋದಕ್ಕೆ ಅಥವಾ ನೀವೇನಾದ್ರೂ ಅಂತವ್ರಿಗೆ ತಿಳಿ ಹೇಳೋದು ಈ ಭೂಮಿಯಲ್ಲಿ? ಅದಕ್ಕ ಮಾದರಿ ನಾನೇ ಸರ್. ನನ್ ಮಗ ಒಬ್ಬ ಎಂಪ್ಲಾಯ್ ಸರ್, ಓದಿದಾನ, ಸಿಟಿಗೆ ಹೋಗಕ್ ನಾವು ಬಿಟ್ಟಿಲ್ಲ, ನಾವ್ ಇದ್ರಲ್ಲೇ ಸುಧಾರಿಸ್ಕೊಂಡಿವಿ, ಮೇಲೆ ಬಂದಿವಿ. ನನ್ ಮಕ್ಕಳನ್ನು ಕೂಡ ನಾನ್ ಬಿ ಮಠ ಓದ್ಸಿನ್ ಸರ್. ಹೌದಾ? ಮೂವರು, ಇಬ್ರು ಹೆಣ್ಮಕ್ಳು ಒಬ್ಬ ಗಂಡ್ ಮಗ. ಬಂದು ಬಿ ಎ ಸರ್, ಮಗಂದು ಬಿ ಎ ಇಂಜಿನಿಯರಿಂಗ್. ಇಂಜಿನಿಯರಿಂಗ್ ಮಕ್ಕಳು ಡಿಪ್ಲೊಮಾ ಮಾಡ್ಸಿನ್ ಸರ್. ಇದೇ ಕೃಷಿಯಲ್ಲೇ, ಬೇರೆ ಇದ್ರಲ್ಲೆಲ್ಲ ಇಲ್ಲೆಲ್ಲ ಜಾಬ್ನಾಗ, ಮಗ ಜಾಬ್ನಾಗ ಸರ್. ಆದ್ರೂ ನಾವು ಹೊರಗಡೆ ಕಳಿಸಿಲ್ಲ ಸರ್, ಇಲ್ಲೇ JSW ಎಂಪ್ಲಾಯ್ ಸರ್. ಭೂಮಿ ಕಡೆಗೂ ಅವ್ರ ಗಮನ ಇರ್ಬೋದು. ಹೌದು ಸರ್, ಹೌದು ಸರ್. ಉದ್ಯೋಗನು ಮಾಡ್ಲಿ, ಭೂಮಿ ಮಾಡ್ಬೋದು ಸರ್. ಸೊ ಹಾಗೆ ಯುವಕರು ಏನಾದ್ರೂ ತರಬೇತಿ ಬೇಕು, ಲಕ್ಷ್ಮಣ್ ಅವ್ರನ್ನ ನೋಡೋಣ, ಮಾತಾಡೋಣ, ನಂದು ಒಂದಿಷ್ಟು ಭೂಮಿ ಇದೆ ಅಂತೇಳಿ ಯಾರಾದ್ರೂ ಬಂದು ನಿಮ್ ಜೊತೆ ಮಾತಾಡ್ತಾರ? ಇಂಟ್ರಾಕ್ಷನ್ ನಡೀತಿದ್ಯಾ? ಬರ್ತಾರೆ ಸರ್, ಬರ್ತಾರೆ ಸರ್. ಬಂದು ಯುವಕರು ಕೇಳ್ತಾರೆ ಸರ್, ಈಗ ಅದೇ ನಮ್ಮ ಮೂಕ ಸರ್, ಮೊನ್ನೆ ಅಡಿಕೆ ಬಾಳೆ, ಈಗ ಅವ್ರ ತೋಟ ನೆಕ್ಸ್ಟ್ ಐತಿ. ಒಳ್ಳೇದು ಲಕ್ಷ್ಮಣ್ ರವರೇ, ನಿಮ್ಮ ಸಂದರ್ಶನದಿಂದ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂತ ಮಾಹಿತಿ ಸಿಕ್ಕಿದೆ. ಅಂದ್ರೆ ಒಬ್ಬ ಸಾಮಾನ್ಯ ರೈತರು ಒಂದ್ ಎಕರೆ ಭೂಮಿ ಇತ್ತು, ಒಂದಿಷ್ಟು ನೀರು ಇತ್ತು, ಬಾಳೆ ಬೆಳೆಯನ್ನ ಮಾಡ್ಕೊಂಡ್ರೆ ಲಾಭದಾಯಕವಾಗಿ ಮಾಡ್ಬೋದು, ಆರ್ಥಿಕವಾಗಿ ಸುಧಾರಿಸಬಹುದು, ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗ ಮಾಡಿ ಮಾಡ್ಬೇಕು ಸರ್. ಆಮೇಲೆ ಈರುಳ್ಳಿ ಕೂಡ ಲಾಭ ಐತೆ ಸರ್, ಶೇಖರಣ ಕೊಟ್ಟಿಗೆ ಮಾಡ್ಕೋಬೇಕು, ಮಾಡ್ಕೊಳ್ಬೇಕು. ಯಾವ ರೇಟ್ ಬರ ಸರ್ ಅವಾಗ ತೆಗೆದು ಮಾರ್ಬೇಕು, ಹಂಗಂದ್ರೆ ಮಾತ್ರ ರೈತನಿಗೆ ಲಾಭ ಆಗ ಸರ್. ಒಳ್ಳೇದು ಲಕ್ಷ್ಮಣ್ ರವರೇ, ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಿಮ್ಮ ಬಾಳೆ ಬೆಳೆಯ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು, ನಮಸ್ಕಾರ. ಇದುವರೆಗೂ ಲಾಭದಾಯಕ ಬಾಳೆ ಕೃಷಿ ಅನುಭವ ಕುರಿತು ಶ್ರೀ ಎಂ ಲಕ್ಷ್ಮಣ್ ರಾವ್ ಕುದುರೆಮೂರ್ತಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಕೇಳ್ತಾ ಇದ್ದೀರಾ ಗ್ರಾಮಾಂತರಂಗ ಕಾರ್ಯಕ್ರಮವನ್ನ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನವರಾತ್ರಿಯ ಉಡುಗೊರೆಯಾಗಿ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 22ರಿಂದ ಜಿಎಸ್ಟಿ 2.0 ಜಾರಿಗೆ ತರಲಿದೆ. ಸೌಂದರ್ಯ ಪ್ರಿಯರಿಗೆ ಬ್ಯೂಟಿ ಪಾರ್ಲರ್, ಸ್ಪಾ, ಆಯುರ್ವೇದಿಕ್ ಮಸಾಜ್ ಕೇಂದ್ರ, ಟಾಲ್ಕಮ್ ಪೌಡರ್ಗಳಿಗೆ ಇದುವರೆಗೆ ಇದ್ದ 18ರ ಜಿಎಸ್ಟಿ ತೆರಿಗೆಯನ್ನು 5ರ ವ್ಯಾಪ್ತಿಗೆ ತರಲಿದೆ. ಸಿಹಿ ಪ್ರಿಯರಿಗಾಗಿ ಸಿಹಿ ಮಿಠಾಯಿ, ಚಾಕ್ಲೇಟ್ ಕೂಡ ಇನ್ನು ಮುಂದೆ ಶೇಕಡ 18ರ ಜಿಎಸ್ಟಿ ತೆರಿಗೆ ಬದಲು ಶೇಕಡ 5ಕ್ಕೆ ಬರಲಿದೆ. ಜಿಎಸ್ಟಿ 2.0 ಇದು ಕೇಂದ್ರ ಸರ್ಕಾರ ಇದೇ ಸೆಪ್ಟೆಂಬರ್ 22ರಿಂದ ಜಾರಿಗೆ ತರಲಿರುವ ಹೊಸ ರೂಪ. ಇದುವರೆಗೆ ಜೀವ ವಿಮೆ, ಆರೋಗ್ಯ ವಿಮೆ ಮೇಲಿನ ಶೇಕಡ 18ರ ಜಿಎಸ್ಟಿ ತೆರಿಗೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗುವುದು. ಅದೇ ರೀತಿ ಆರೋಗ್ಯಕ್ಕೆ ಹಾನಿಕರವಾದ ಸಿಗರೆಟ್, ಗುಟ್ಕಾ, ಕೆಫೆನ್ ಅಂಶದ ಪಾನೀಯ, 1200 ಸಿಸಿ ಮೇಲ್ಪಟ್ಟ ಪೆಟ್ರೋಲಿಯಂ ಕಾರು, ಖಾಸಗಿ ವಿಮಾನ, ಆನ್ಲೈನ್ ಜೂಜು, ಆನ್ಲೈನ್ ಗೇಮ್ಸ್ ಮುಂತಾದ ಕೆಲವೇ ವಸ್ತುಗಳಿಗೆ ಶೇಕಡ 40ರಷ್ಟು ಜಿಎಸ್ಟಿ ತೆರಿಗೆಯನ್ನು ವಿಧಿಸಲಾಗುವುದು. ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿಎಸ್ಟಿ 2.0 ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರಲಿದೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಮಾತಾಡು ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಹೌದು ಕಣ್ರಿ, ಅಚ್ಚ ಕನ್ನಡ ಸ್ವಚ್ಛ ಕನ್ನಡ ಮಾತಾಡ್ ಮಾತಾಡ್ ಚಲುವ ಕನ್ನಡ ನುಡಿ ಕನ್ನಡ ನಡೆ ಕನ್ನಡ ಮಾತಾಡ್ ಮಾತಾಡ್ ಚಲುವ ಕನ್ನಡ ಈ ರಾತ್ರಿ 8:10 ತಪ್ಪದೆ ಕೇಳಿ, ಈ ರಾತ್ರಿ 8:10 ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2211000 ಅಥವಾ 2000093, ಎಸ್ಡಿ ಕ್ರಮಾಂಕ 08394. ತಪ್ಪದೆ ಕೇಳಿ, ಆಲಿಸಿ, ಭಾಗವಹಿಸಿ. ಈ ರಾತ್ರಿ 8:10 ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಕೇಳಲಿದ್ದೀರಿ ಮಾತಾಡ್ ಮಾತಾಡ್ ಕನ್ನಡ. ಮಾತಾಡು ಮಲ್ಲಿಗೆ ಸಂಪಿಗೆ ಸೇವ. ಕೇಳುಗರೇ, ಇದೊಂದು ಪ್ರಕಟಣೆ. ಜಿಲ್ಲಾಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವಿಜಯನಗರ ಜಿಲ್ಲೆಯ ಪ್ರಕಟಣೆ. 2025-26 ಸಾಲಿನ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಹೊಸಪೇಟೆ ನಗರದಲ್ಲಿ ಸೈಕಲ್ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಪ್ರಯುಕ್ತ ಸೈಕಲ್ ಜಾಥಾವು ಹೊಸಪೇಟೆ ನಗರದಲ್ಲಿ ದಿನಾಂಕ 15/9/2025 ಬೆಳಗ್ಗೆ 7:00 ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಪ್ರಾರಂಭಗೊಂಡು ಸಾಯಿಬಾಬಾ ವೃತ್ತ, ಎಪಿಎಂಸಿ ವೃತ್ತ, ವಾಲ್ಮೀಕಿ ವೃತ್ತ, ಮದಕರಿ ನಾಯಕ ವೃತ್ತ, ಏಕ್ ಮಿನಾರ್ ಮಸೀದಿ, ಗಾಂಧಿ ಚೌಕ್, ಪುಣ್ಯಮೂರ್ತಿ ವೃತ್ತ, ಡಾ ಪುನೀತ್ ರಾಜ್ಕುಮಾರ್ ವೃತ್ತ, ಡಾ ಬಿಆರ್ ಅಂಬೇಡ್ಕರ್ ವೃತ್ತದ ಮೂಲಕ ಒಳಾಂಗಣ ಕ್ರೀಡಾಂಗಣದವರೆಗೆ ಹಮ್ಮಿಕೊಳ್ಳಲಾಗಿದೆ. ಸದರಿ ಸೈಕಲ್ ಜಾಥಾಗೆ ಸಾರ್ವಜನಿಕರು ಹಾಗೂ 14 ಮೇಲ್ಪಟ್ಟ ಬಾಲಕ ಬಾಲಕಿಯರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಲಿದ್ದಾರೆ. ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್ ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್.